ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:15. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ರೈತ ಮಿತ್ರ. ಆಯೋಜಿತ ಕಾರ್ಯಕ್ರಮ ವಿಷಯ ಮಣ್ಣು ಆರೋಗ್ಯ ನಿರ್ವಹಣಾ ಕಾರ್ಯಕ್ರಮ. ಭಾಗವಹಿಸುವವರು ಅಪರ ಕೃಷಿ ನಿರ್ದೇಶಕರಾದ ಡಾ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಮಣ್ಣು ಆರೋಗ್ಯ ನಿರ್ವಹಣೆ. ಈ ಕುರಿತು ನಮಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್ ವೆಂಕಟರಾಮರೆಡ್ಡಿ ಅವರು. ನಮಸ್ಕಾರ. ಹಾಗೆಯೇ ಜಂಟಿ ಕೃಷಿ ನಿರ್ದೇಶಕರಾದಂತಹ ಎಚ್ಎಸ್ ದೇವರಾಜ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ದೇವರಾಜ್ ಅವರು. ನಮಸ್ಕಾರ. ಕೇಳಿದರೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇರುವಂತವರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಮಾಹಿತಿ ಪಡೆಯೋದಕ್ಕೆ ತಾವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2237074777, 2237088, 2237499, ಎಸ್ಟಿಡಿ ಕೋಡ್ 080. ಈಗ ದೇವರಾಜ್ ಅವರೇ, ಮಣ್ಣಿನ ಆರೋಗ್ಯ ದೇಶದ ಆರೋಗ್ಯ ಅಂತ ಕರೀತಾರೆ. ಮುಖ್ಯವಾಗಿ ನಾವು ನಮ್ಮ ಚರಿತ್ರೆಯನ್ನ ಅವಲೋಕನ ಮಾಡಿದಾಗ ಸಾಕಷ್ಟು ಉತ್ತಮವಾಗಿದ್ದಂತ ನಾಗರಿಕತೆಗಳು ಮಣ್ಣಿನ ಒಂದು ಸುಸ್ಥಿತಿಯನ್ನ ಕಾಪಾಡಿಕೊಳ್ಳಾರ್ದಕ್ಕೆ ಅವು ನಾಶ ಆದವು ಅಂತ ನಾವು ಕೇಳಿದ್ವಿ ಚರಿತ್ರೆಯಲ್ಲಿ. ಇದನ್ನ ನೋಡಿದಾಗ ನಮಗೆ ಮಣ್ಣಿನ ಆರೋಗ್ಯ ಎಷ್ಟು ಮಟ್ಟಿಗೆ ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಮಣ್ಣು ಮುಖ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ನಿರ್ಧರಿಸುತ್ತೆ ಅಂತ ಹೇಳಬಹುದು. ಆಹಾರ ಪದ್ಧತಿಯನ್ನು ನಿರ್ಧರಿಸುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಮಣ್ಣಿನ ಆಧಾರದ ಮೇಲೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಆಹಾರ ಇವೆಲ್ಲ ವ್ಯತ್ಯಾಸ ಆಗ್ತಾ ಹೋಗ್ತವೆ. ಮತ್ತೆ ಮಣ್ಣೆ ನಮಗೆ ಆಧಾರ ಅಂತಾನು ನಮ್ಮ ದಾಸರು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಮಣ್ಣಿನ ಆರೋಗ್ಯ ಸಾಕಷ್ಟು ಇವತ್ತು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ನಮ್ಮ ಕೇಳಿದರಿಗೆ ಪ್ರಾರಂಭದಲ್ಲಿ ಈ ಮಣ್ಣಿನ ಆರೋಗ್ಯ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಈಗ ಮಣ್ಣಿನ ಆರೋಗ್ಯ ಅಂತ ಅಂದ್ರೆ ಮಣ್ಣಿನಲ್ಲಿ ದೊರೆಯತಕ್ಕಂತಹ ಪೋಷಕಾಂಶಗಳು ಮುಖ್ಯವಾಗಿ ಒಂದು ಮಣ್ಣು ಅಂತ ತೆಗೆದುಕೊಂಡಾಗ ಒಂದು 4 ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂತಹ ಗಾಳಿ, ಮಣ್ಣಿನಲ್ಲಿರ್ತಕ್ಕಂತಹ ನೀರು, ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಖನಿಜಾಂಶಗಳು, ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಜೈವಿಕಾಂಶಗಳು, ಈ ಎಲ್ಲವನ್ನೂ ಸೇರಿ ನಾವು ಮಣ್ಣು ಆರೋಗ್ಯ ಅಂತ ಹೇಳ್ಬೋದು. ಈ ಖನಿಜಾಂಶಗಳು ಮತ್ತು ಜೈವಿಕಾಂಶಗಳು ಹೆಚ್ಚು ಮಟ್ಟಿಗಿದ್ರೆ ಉತ್ತಮವಾದ ಮಣ್ಣು, ಆರೋಗ್ಯಪೂರ್ಣ ಮಣ್ಣು ಅಂತ ಹೇಳ್ಬೋದು. ನಾನು ಜೈವಿಕಾಂಶ ಅಂತ ಹೇಳಿದ್ರೆ ಹ್ಯೂಮಸ್ ಅಂತ ಹೇಳಿದ್ರೆ, ಆ ಹ್ಯೂಮಸ್ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ, ಮಣ್ಣಿನ ಈ ನೀರು ಹಿಡಿತಕ್ಕಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಖನಿಜಾಂಶಗಳನ್ನು ಹಿಡಿಯತಕ್ಕಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮುಖ್ಯವಾಗಿ ಈಗ ನಾವು ಒಂದು 30 ವರ್ಷದ ಹಿಂದೆ ಹೋದ್ರೆ ಪ್ರತಿಯೊಂದು ರೈತ ರೈತನ ಮನೆಯಲ್ಲಿ ಒಂದು 30 ಕುರಿಗಳು, ಮೇಕೆಗಳು, ಆಡುಗಳು ಇರ್ತಿತ್ತು, ಅಥವಾ 4-5 ದನಗಳು ಇರ್ತಿತ್ತು, ಎಮ್ಮೆಗಳು ಸಾಕ್ತಾ ಇದ್ರು. ಅಂದ್ರೆ ಜಾನುವಾರುಗಳು ಸಂಖ್ಯೆ ಜಾಸ್ತಿ ಇರ್ತಿತ್ತು. ಅಲ್ಲಿ ಅದರಿಂದ ಬರ್ತಿರ್ತಕ್ಕಂತಹ ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಾ ಇದ್ವಿ. ಇತ್ತೀಚೆಗೆ ನಾವು ನಮಗೆ ಗೊತ್ತಿರೋ ಹಾಗೆ ನಾವು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಜಾಸ್ತಿ ಅವಲಂಬನೆ ಆಗ್ಬಿಟ್ಟಿದೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಮಣ್ಣಿನ ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಆಗ್ತಾ ಬಂದ್ರೆ ಈ ಮಣ್ಣಿನಲ್ಲಿ ದೊರೆತಕ್ಕಂಥ ಜೈವಿಕಾಂಶಗಳು, ಹ್ಯೂಮಸ್ ಅಂಶ ಕಡಿಮೆ ಆಗಿ ಬರ್ತಾ ಬರ್ತಾ ಏನಾಗುತ್ತೆ, ಮಣ್ಣಿನ ಸ್ಟ್ರಕ್ಚರ್ ಅಂತೇವೆ, ಮಣ್ಣಿನ ರಚನೆ ಚೇಂಜಸ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಖನಿಜಾಂಶಗಳು ಹಿಡಿದಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಹೋಗಿ ಮಣ್ಣಿನ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ. ಇದನ್ನ ರೈತ ಬಂದವರು ಬಹಳಷ್ಟು ಜನ ನಾವು ರೈತ ಬಂದು ಬಹಳಷ್ಟು ತಜ್ಞರಿದ್ದಾರೆ, ಅವರು ನಮ್ಮ ಏನು ಬ್ಯಾಲೆನ್ಸ್ ಮಾಡ್ತಾ ಇದಾರೆ. ಆರ್ಗ್ಯಾನಿಕ್ ಮನ್ಯೂರ್ ಅಂತ ಹೇಳ್ತೀವಿ, ಕೊಟ್ಟಿಗೆ ಒಬ್ಬರು ಆಗ್ತಾ ಇದಾರೆ, ಮತ್ತೆ ನಮ್ಮ

ಪ್ಲಾಂಟ್ ಡೆಬ್ರಿಸ್ ಅಂತ ಹೇಳ್ತೀವಿ, ಕಸ ಕಡ್ಡಿಗಳು ಅದನ್ನೆಲ್ಲ ತೆಗೆದಾಕಬೇಕಾಗುತ್ತೆ, ಬರೀ ಪ್ಯೂರ್ ಮಣ್ಣು ಇಟ್ಕೋಬೇಕಾಗುತ್ತೆ. ಈ ರೀತಿ ಮಾಡಿ ನಾವು ವಿರುದ್ಧ ದಿಕ್ಕಿನಿಂದ ಮಣ್ಣನ್ನು ತೆಗೆದು ಸುಮಾರು ಅರ್ಧ ಕೆಜಿಯಷ್ಟು ಮಣ್ಣನ್ನು ಮಾತ್ರ ನಾವು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇದನ್ನ ಮತ್ತೆ ಇನ್ನೊಂದು ಗಮನಿಸಬೇಕು, ಈ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ, ಕೆಲವರು ಈ ಗೊಬ್ಬರ ಚೀಲದಲ್ಲಿ ಮಣ್ಣನ್ನು ಹಾಕೊಳ್ತಾರೆ, ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಒಂದು ಬಟ್ಟೆ ಬ್ಯಾಗಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ಆ ರೈತ ಬಾಂಧವರ ಹೆಸರು, ಅವರ ಸರ್ವೆ ನಂಬರು, ಯಾವ ಊರು ಮತ್ತೆ ಅವರ ತಾಲೂಕೆಲ್ಲ ಮೆನ್ಷನ್ ಮಾಡಿ ನಮ್ಮ ನಮ್ಮ ಸರ್ ಹೇಳಿದಾಗೆ ನಮ್ಮ ಏನು ಮಣ್ಣು ಪರೀಕ್ಷಾ ಕೇಂದ್ರಗಳು ಕೊಟ್ಟರೆ ನಾವು ಮಣ್ಣು ಪರೀಕ್ಷೆ ವಿಶ್ಲೇಷಣೆ ಮಾಡಿ ಅವರಿಗೆ ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅಂದ್ರೆ ಆ ಒಂದು ಮಣ್ಣಿನ ಮಾದರಿ ಇಡೀ ಜಮೀನನ್ನು ಪ್ರತಿನಿಧಿಸ್ತಾ ಇರಬೇಕು. ಪ್ರಾತಿನಿಧಿಕ ಮಾದರಿ, ಪ್ರಾತಿನಿಧಿಕ ಮಾದರಿ ಅಂತ ಹೇಳಿ ಆ ರೀತಿಯಾಗಿ ನಾವು ಮಣ್ಣು ಮಾದರಿಯನ್ನು ತೆಗೆದುಕೊಂಡು ಮಣ್ಣು ಆರೋಗ್ಯ ಕೇಂದ್ರಗಳಿಗೆ ಕಳಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ಇದಾವೆ ಈಗ ಮಣ್ಣು ಆರೋಗ್ಯ ಕೇಂದ್ರಗಳು ಎಲ್ಲ ಪ್ರತಿ ಎಲ್ಲಾ ಜಿಲ್ಲಾ. ಇಪ್ಪತ್ತೊಂಬತ್ತು ನಮ್ಮ ಇಲಾಖೆಯಿಂದ ಆಗ್ಲೇ ಇಲ್ಲ, 29 ಬೆಂಗಳೂರಿನಲ್ಲಿ 2 ಜಿಲ್ಲೆ ಅಂತ ಒಂದು ಜಿಲ್ಲೆ ಮಾಡ್ಕೊಂಡಿದ್ದೀವಿ, ಉಳಿದ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲಿ ಒಂದೊಂದು ಮಾಡ್ಕೊಂಡಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಂಚಾರಿ ಮಣ್ಣು ಆರೋಗ್ಯ ಚಿಕಿತ್ಸಾಲಯ ಕೂಡ ಒಂದು ಇದೆ. ಅದಲ್ಲದೆ ನಾವು ಹೇಳಿದ್ನಲ್ಲ, ಸ್ಥಳೀಯವಾಗಿ ಹಳ್ಳಿ ಮಟ್ಟದಲ್ಲಿ ಕೂಡ ಗ್ರಾಮ ಮಟ್ಟದಲ್ಲಿ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳು 263 ಕೇಂದ್ರಗಳು ಇದಾವೆ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ರೇಡಿಯೋ ಕೇಳ್ತಾ ಇದ್ದೇನೆ ಸರ್. ಹೇಳಿ ಹೇಳಿ. ಅದೇ ಸರ್, ನಮ್ಗೆ ಇದು ದನದ ಗೊಬ್ಬರ ಇಲ್ಲ, ಮತ್ತೆ ಎರೆಹುಳ ಹಿಕ್ಕೆ ಉಂಟು ಸರ್. ನಾವು ಇದು ಬೂದಿ ತರಗಳ ಎಲ್ಲ ಹಾಕ್ತೇವೆ ಒಟ್ಟು ಮಾಡಿ, ಆದ್ರೆ ಎರೆಹುಳ ಹಿಕ್ಕೆ ಹಾಕಿದೆ ಸರ್. ಆ ಮಣ್ಣು ಆರೋಗ್ಯವಾಗಿರುತ್ತಾ ಅಂತ. ಮತ್ತೊಂದು ಸರ್, ಎರೆಹುಳು ಹಿಕ್ಕೆಯನ್ನು ಹಾಗೆ ಗಿಡದ ಬುಡದಲ್ಲೇ ಬಿಟ್ಟರೆ ಏನಾಗುತ್ತೆ? ಅದನ್ನು ಮಗುಚಿ ಹಾಕಬೇಕಾ? ಸಾವಯವ ಸತ್ವ ತರಗೆಲೆ ಬೂದಿಯಲ್ಲಿ ಸಿಗುತ್ತಾ ಸರ್? ಸ್ವಲ್ಪವಾದರೂ ರಾಸಾಯನಿಕ ಗೊಬ್ಬರ ಹಾಕಲೇಬೇಕಾ? ಒಂದು ಗಿಡಕ್ಕೆ ಸುಣ್ಣ ಎಷ್ಟು ಹಾಕಬೇಕಂತ ನೀವು ನನಗೆ ತಿಳಿಸಿದ್ರು ಸರ್. ಈಗ ಇದು ಅವ್ರ ಹೇಳಿ ಎರೆಹುಳು ಗೊಬ್ಬರ, ಎರೆಹುಳು ಹಿಕ್ಕೆಯಿಂದ ತುಂಬಾ ಗೊಬ್ಬರ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಎರೆಹುಳು ಗೊಬ್ಬರ ಅಂತ ಹೇಳಿದ್ರೆ ಆ ಹಿಕ್ಕಿನ ಎರೆಹುಳು ಗೊಬ್ಬರ ಅಂತ ಹೇಳ್ತೀವಿ ನಾವು. ಎರೆಹುಳು ಗೊಬ್ಬರ ಉಪಯೋಗಿಸೋದ್ರಿಂದ ಅದು ಬಹಳಷ್ಟು ನಮ್ಮ ಉತ್ತಮವಾದ ಫಲಿತಾಂಶ, ಉತ್ಕೃಷ್ಟವಾದ ಗೊಬ್ಬರ, ಉತ್ಕೃಷ್ಟವಾದ ಗೊಬ್ಬರ ಮತ್ತು ಉತ್ತಮವಾದ ಫಲಿತಾಂಶ ಸಿಗುತ್ತೆ ಅದು. ಮತ್ತೆ ತರೆಗಳಿಗೆ ಹೇಳಿದ್ರು, ತರೆಗಳ ಗೊಬ್ಬರ ಮಾಡಬಹುದು, ಗೊಬ್ಬರ ಮಾಡಿ ಅದನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲು ಅದು ನಮಗೆ ಸಾವಯವ ಗೊಬ್ಬರ ಆಗಿ ಉಪಯೋಗಿಸೋದ್ರಿಂದ ಅದು ಕೂಡ ಉತ್ತಮವಾದ. ತರೆಗೆಲೆಗಳು ಸ್ವಾಭಾವಿಕ ಗೊಬ್ಬರ ಆಗಬೇಕಾದ್ರೆ ಹೆಚ್ಚು ಸಮಯ ಬೇಕಾಗುತ್ತೆ, ಹೆಚ್ಚು ಸಮಯ ಬೇಕಾಗುತ್ತೆ. ನಾವೇ ಅದನ್ನ ಗೊಬ್ಬರ ಮಾಡ್ಕೋಬಹುದು, ನಾವೇ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದು ಕರಗೋದಕ್ಕೆ ಮನೆ ಬಯೋಫರ್ಟಿಲೈಸರ್ ಕೆಲವು ಜೈವಿಕ ಏನು ಶಿಲೀಂಧ್ರಗಳಿದ್ದಾವೆ, ಶಿಲೀಂಧ್ರಗಳಿದೆ, ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ್ಯಾವ ಶಿಲೀಂಧ್ರನ ಅದು ಕರಗೋದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂತದ್ದು ಉಪಯೋಗಿಸಿಕೊಂಡು ಅವರು ತರೆಗಳಿಗೆ ಗೊಬ್ಬರಗಳನ್ನ ಮಾಡ್ಕೋಬಹುದಾಗುತ್ತೆ, ಅದು ಉತ್ತಮವಾದ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ ಅದು. ಮತ್ತೆ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಅಭಿಯಾನ ಕೂಡ ನಡೀತಾ ಇದೆ, ಈ ಎರೆಹುಳು ತೊಟ್ಟಿಗಳನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಕೊಡುವಂತ. ಅದನ್ನ ಎಲ್ಲಾರು ಕೂಡ ಯಾರ್ಯಾರು ಜಮೀನ್ ಇದೆ ಎಲ್ಲರೂ ಬಳಸ್ಕೊಳ್ಳಿ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದು ಒಂದು ವಿಷಯ ದುಡ್ಡು ಖರ್ಚು ಮಾಡಿ ಹಾಕಬೇಕಂತಾರೆ ಸರ್. ಹಲೋ, ಹೇಳಿ ಹೇಳಿ. ಅದು ಅವರು ಕೇಳಿದ್ರು ಸರ್, ಅವ್ರು ಹೇಳಿದ್ರು ನಿಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಿ ಮಾಡ್ಬೇಕು, ಮತ್ತೆ ನಿಮ್ಗೆ ದುಡ್ಡು ಬರೋದು ಅಂತ ಹೇಳಿದ್ರು ಸರ್. ಅದು ಸೋಪಿಟ್ಟು ಎಲ್ಲ ಎಂತದ್ದು ಅದು ಮಾಡಿದ್ರು ಹಾಗೆ ಅಂತ, ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿ ಮಾಡ್ಬೇಕಂತ ದುಡ್ಡು ಕೊಡುದು ಮತ್ತೆ ಅಂತ. ಅದು ಬಂದ್ರೆ ಬಂತು, ಬಾರದ್ರೆ ಇಲ್ಲ. ಈಗ ಮಾಡಿದವರೆಲ್ಲ ಕಾಯ್ತಾ ಇದ್ದಾರೆ. ಇಲ್ಲ, ಅದು ವರ್ಗಾವಣೆ ಆಗುತ್ತೆ, ಬರುತ್ತೆ, ಸ್ವಲ್ಪ ತಡ ಆಗ್ತದೆ. ಗ್ರಾಂಟ್ಸ್ ಬಂದಾಗ ಬಂದಾಗೆ ಅದು ಅನುದಾನ ಬಿಡುಗಡೆ ಆದಂಗೆ ಬಿಡುಗಡೆ ಮಾಡ್ತಾರೆ, ಸ್ವಲ್ಪ ತಡ ಮಾಡಬೇಕು, ತಡ ಆಗುತ್ತೆ ಅಷ್ಟೇ, ಖಂಡಿತ ಕೊಡ್ತಾ ಸಿಗುತ್ತೆ. ಅವರಿಗೆ ಬೇರೆ ಪಂಚಾಯತಿ ಅವರು ಯಾರು ಅವರೇ ಬಂದು ಮಣ್ಣು ಮಡಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಅಂತ ಇತ್ತಲ್ವ ಸರ್, ಒಂದು ಕಾನೂನು ಎಲ್ಲ ಹೇಳ್ತಿದ್ರು. ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಈಗ ತಾವು ಹೇಳಿದ್ದು, ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನು ಕೇಂದ್ರ ಸರ್ಕಾರದೊಂದು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದೆ, ಮಣ್ಣು ಪರೀಕ್ಷಾ ಏನು ಮಣ್ಣು ಆರೋಗ್ಯ ಅಭಿಯಾನ ಅಂತ ಹೇಳಿ ಮಾಡಿದ್ವಿ. ಸುಮಾರು 2015 19 ಇಸ್ವಿ ತನಕ 4 ವರ್ಷ ಮಾಡಿದ್ವಿ. 2015-16 ಮತ್ತು 16-17 ಮೊದಲನೇ ಸೈಕಲ್ ಅಂತ ಹೇಳಿದ್ವಿ. 16-17-17-18 ಎರಡನೇ ಸೈಕಲ್ ಅಂತ ಹೇಳಿ, ಈ ಮೊದಲನೇ ಸೈಕಲ್ ಸುಮಾರು 16,66,000 ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಬಿಟ್ಟು ಅದ್ ನಮ್ಮ ಮಣ್ಣು ನಮ್ಮ ಇಲಾಖೆಯ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿ ಸುಮಾರು 78,00,000 ರೈತರಿಗೆ ಮಣ್ಣು ಆರೋಗ್ಯ ಚೀಟಿ ವಿತರಣೆ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ಅಂತ ಎರಡನೇ ಸೈಕಲ್ ಅಂತ ಹೇಳಿದ್ನಲ್ಲ, 17-18 ಅಲ್ಲೂ ಕೂಡ 16,66,000 ರಾಯಲ್ ಸ್ಯಾಂಪಲ್ ಮಣ್ಣು ಮಾದರಿಗಳನ್ನು ತೆಗೆದುಕೊಂಡು ಮತ್ತೆ ನಾವು ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ನಾವು ಟೆಸ್ಟ್ ಮಾಡಿದ ನಂತರ ಸುಮಾರು 83,00,000 ರೈತರಿಗೆ ಅದನ್ನ ನಾವು ಮಣ್ಣು ವಿತರಣೆ ಮಾಡಿದ್ವಿ. ಇದು ಅಂದ್ರೆ ಎರಡು ಮಣ್ಣು ಆರೋಗ್ಯ ಚೀಟಿಗಳು ಇದಾವೆ ಈಗ. ಹೌದು, ಎರಡು ಮಣ್ಣು ಆರೋಗ್ಯ ಚೀಟಿ ಇದೆ. ಆಕ್ಚುಲಿ ಇದು ನಾವು ವಿಜ್ಞಾನಿಗಳು ಏನ್ ಹೇಳ್ತಾರೆ, 1-3 ಇಯರ್ಸ್ 3 ವರ್ಷಕ್ಕೋಸ್ಕರ ಮನ್ಸಾಕು ಅಂತ ಹೇಳ್ತಾರೆ. ಈಗಾಗಲೇ 2 ಸಲ ಮಾಡಿದಾರಲ್ಲ, ಬಹುಶಃ ಇನ್ನ